अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। री, ಒಂದೊಳ್ಳೆ ಇನ್ಶೂರೆನ್ಸ್, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ. ದೇಶ ಕೆ ಯುವಾವೋ ನೆ ಠಾನಾ ಹೈ ಭಾರತ್ ಕೋ ಆಯುಷ್ಮಾನ್ ಬನಾನಾ ಹೈ. आज ही पात्र लाभार्थियों का आयुष्मान कार्ड बनवाकर उन्हें दे नए साल का उपहार. 60 करोड़ से ज्यादा लाभार्थियों को मिला 5 लाख रुपए के मुफ्त उपचार का अधिकार. आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं. अधिक जानकारी के लिए 14555 पर कॉल करें. ನಾನು ಏನಾಯ್ತು? ಲೈಟ್ ಬಿಲ್ ಕಟ್ಟಿಲ್ಲ, ಮತ್ತೆ ಕೇಳ್ತಾನೆ ಏನಾಯ್ತು ಅಂತ. ಬೇಗ ಬಿಲ್ ಕಟ್ಟು, ಚೂರಿದೆ ಕತ್ತರಿಸ್ತೀನಿ. ಲಿಟಲ್ ಲಿಟಲ್ ಮೊಬೈಲ್ ನಲ್ಲಿ ಆಪ್ ಡೌನ್ಲೋಡ್ ಮಾಡು. ಈಗ್ಲೇ ಡೌನ್ಲೋಡ್ ಮಾಡ್ತೀನಿ. ನಿಲ್ಲು, ಬಿಲ್ ಅಂತೂ ನೀನು ಕಟ್ಟಿ ಆಗಿದೆ, ಮತ್ತೆ ಗಾಬರಿ ಯಾಕೆ? ನೋಡು, ಈ ಚೂರಿ ಮತ್ತೆ ಇವರ ಬಿಲ್ ಎರಡೂ ನಕಲಿ. ಯು ಪಿ ಐ ಹೇಳುತ್ತೆ ಯಾವುದೇ ಅಪರಿಚಿತ ಆಪ್ ಡೌನ್ಲೋಡ್ ಮಾಡಬೇಡಿ. ನಿಮ್ಮ ಆಸುಪಾಸಲ್ಲಿ ಕೂಡ ಯಾರಾದ್ರೂ ಭೋಲಾ ಇದ್ರೆ ಯು ಪಿ ಐ ಹೇಳುತ್ತೆ ಅವನ ತನಕ ಈ ಮೆಸೇಜ್ ಖಂಡಿತ ಕೊಡಿ ಅಂತ. ತಿಳುವಳಿಕೆಯೊಂದಿಗೆ ಲಕ್ಷ್ಯ ಪೂರ್ವಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಾರಿಗೊಳಿಸಿದವರು ಎನ್ಪಿಸಿಐ. ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯ ಕುರಿತು 84 ಗ್ರಾಮದ ಕೃಷಿಕರಾದ ಶಿವಾನಂದ್ ಮಂಗಣ್ಣವರ್ ಅವರ ಧ್ವನಿ ಮುದ್ರಣವನ್ನು ಆಲಿಸುವಿರಿ. ಈಗ ನಾನು ಮೊದಲು ದ್ರಾಕ್ಷಿ ಹಚ್ಚತಕ್ಕಂಥ ಸಂದರ್ಭದೊಳಗೆ 12 ಫೂಟಿನ ಸಾಲುಗಳನ್ನು ನಮ್ಮೂರೊಳಗೆ ಹಚ್ತಿದ್ರು ಎಲ್ಲರೂ. ಅವಾಗ ನಾ ಏನು ಮಾಡಿದೆ ಅಂತಂದ್ರೆ 10 ಫೂಟಿನ ಸಾಲು ಮಾಡಿದಾಗ ನನಗೆ ಇಲ್ಲ ಇದು ಸರಿ ಆಗುವುದಿಲ್ಲ ಅಂತಂದ್ರು. ನಾ ಒಂದ್ಸಲ ತಾಸ್ಗಾಂವಕದು ಹೋದಾಗ ನೋಡಿದ್ದೆ 8 ಫೂಟ್ ಮಾಡಿದ್ರು ಆದಷ್ಟು ಮಾಡ್ದಂತೇಳಿ 10 ಫೂಟಿನ ಸಾಲು ಮಾಡಿ 5 ಫೂಟಿಗೊಂದು ಹಚ್ಚಿದ್ದೆ. ನಂತರ ಈಗ 8 ಫೂಟಿ ಸಾಲು ಮಾಡಿ 4 ಫೂಟಿಗೊಂದು ಹಚ್ಚಿದ್ದೆ ನಾನು. ಮತ್ತೆ ಸಾವಯವದಲ್ಲೇ ಬೆಳಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರೂ ದ್ರಾಕ್ಷಿಗೆ ರಾಸಾಯನಿಕ ಕೊಡದೇ ಇದ್ರೆ ಬರುವುದಿಲ್ಲ ಅಂತಂದ್ರೆ ನಾ ಅದನ್ನು ವಿರೋಧ ಮಾಡಿ ಸಾವಯವದಲ್ಲೇ ನಾ ದ್ರಾಕ್ಷಿ ಬೆಳಿಬೇಕಂತ ಹೇಳಿ ನಾ ಯಾವಾಗಲೂ ಸಗಣಿ ಗೊಬ್ಬರ ಹಾಕಿ ನಾ ಇವತ್ತು ಸಾವಯವ ದ್ರಾಕ್ಷಿಯನ್ನು ಬೆಳಿತೀನಿ. ಅದು ಕಷ್ಟ, ನೀವೆಲ್ಲರೂ ಗೊತ್ತವ್ರು ಅನ್ಬೋದು. ಎಲ್ಲರೂ ದ್ರಾಕ್ಷಿ ಬೆಳೆಗಾರರು ಅದಿರಿ, ಇಲ್ಲಿ ಎಲ್ಲರೂ ಕಷ್ಟ ಅದು. ಆದರೂ ಅದನ್ನು ಸಾಧ್ಯ ಮಾಡಿ ನಾನು ಮಾಡೀನಿ. ಒಂದು 4 ಆಕಳ ಸಾಕಿನಿ, ಒಂದು 7-8 ಬ್ಯಾರಲ್ಗಳಲ್ಲಿ ಇಟ್ಟಿನಿ. ಪ್ರತಿದಿನ ನಾನೇನು ಇವು ಬಂದಂಥ ಹೆಂಡಿಯನ್ನು ಬ್ಯಾರಲ್ಗೆ ಹಾಕೋದು, ಅದು ಹಂತ ಹಂತವಾಗಿ 8-8 ದಿನಕ್ಕೆ 15-15 ದಿನಕ್ಕೆ ಒಂದೊಂದು ಬ್ಯಾರಲ್ ಬರ್ತದೆ. ಅದರೊಳಗೆ ಆಕಳ ಉಚ್ಚಿ ಮತ್ತು ಆಕಳ ಹೆಂಡಿ ಮತ್ತು ಈ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕಿ ನಾನು ಪ್ರತಿದಿನ ತಿರುಗಿಸ್ಕೋತ ಭೂಮಿಗೆ ಮಾತ್ರ ನಾನು ಸಾವಯವ ಕೊಡ್ತೇನೆ. ಆದ್ರೆ ಕಷ್ಟ, ಏನು ಕಷ್ಟ ಅದತ್ತಂದ್ರೆ ಈಗ ಮ್ಯಾಗ ನಾವು ದ್ರಾಕ್ಷಿ ರೋಗಗಳಿಗೆ ರಾಸಾಯನಿಕ ಹೊಡಿಲಿಕ್ಕೆ ಅಂದ್ರೆ ಬರಂಗಿಲ್ಲ. ಅದಕ್ಕಾಗಿ ಅದನ್ನು ಕೂಡ ಆದಷ್ಟು ಕ್ರಮೇಣವಾಗಿ ಕಡಿಮೆ ಮಾಡಕತ್ತೇವೆ ನಾವು. ಆದ್ರೆ ಮಾಡ್ಲಿಕ್ಕಂದ್ರೆ ಬರಂಗಿಲ್ಲ ಅನ್ನೋದು ಗೊತ್ತಾಗಿ ನಾವು ಅದಕ್ಕೊಂದು ಸ್ವಲ್ಪ ರಾಸಾಯನಿಕನ ಮ್ಯಾಗ ಸಿಂಪರಣೆಯನ್ನು ಮಾಡ್ತೇವೆ. ಇನ್ನು ಕಳೆ ನಾಶ ಮಾಡತಕ್ಕಂಥ ಔಷಧವನ್ನು ಒಟ್ಟ ಯೂಸ್ ಮಾಡಂಗಿಲ್ಲ, ಅದನ್ನು ಅಲ್ಲೇ ಕಿತ್ತಿ ಅಲ್ಲೇ ಬಡ್ಡಿಗೆ ಒಗಿತೇವೆ. ಈಗ ದ್ರಾಕ್ಷಿಗೆ ನಮ್ಗೆ ಈ ದಿನದೊಳಗೆ ಖಾಲಿ ಆದಂಥ ಕಬ್ಬಿನ ಬಂಡಲ್ಗಳನ್ನು ನಾವು ಮಾಡಿಸಿ ಅದನ್ನೇ ಮರ್ಚಿಂಗ್ ಮಾಡ್ತೇವೆ. ಅಲ್ಲಿ ಎರೆಹುಳುಗಳನ್ನು ನಾವು ಬಿಟ್ಟೇವೆ. ಆ ಎರೆಹುಳುಗಳಿಂದ ಅಲ್ಲೇ ಗೊಬ್ಬರ ತಯಾರಾಗ್ತದೆ. ಮತ್ತು ಇಸ್ರೇಲ್ ಮಾದರಿಯ ಡ್ರಿಪ್ಪನ್ನು ನಾವು ಅಳವಡಿಸ್ಕೊಂಡೇವೆ. ಇವತ್ತು ಇಸ್ರೇಲ್ ಮಾದರಿ ಡ್ರಿಪ್ ಅದಂದ್ರೆ ನಾವು ಡ್ರಿಪ್ ಮಾಡ್ತೇವೆ. ಹೆಂಗೆ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಡ್ರಿಪ್ ಎಬ್ಬಿಸಿ ಹೋಗಿ ಕೊನೆಗೆ ಎಂಡ್ ಕ್ಯಾಪ್ ಹಾಕ್ತೇವ, ಕಡಿ ಕ್ಯಾಪ್ ಅನ್ನ ಹಾಕಿಬಿಡ್ತೇವ. ಹಂಗೆ ಮಾಡೋದಿಲ್ಲ ನಾವು, ಯಾಕಂದ್ರೆ ಒಂದು ಕಡೆ ನೀರು ಕಮ್ಮಿ ಬೀಳ್ತದೆ, ಒಂದು ಕಡೆ ಹೆಚ್ಚು ಬೀಳ್ತದೆ ತಿಳ್ಕೊಂಡು ಅಚ್ಚಿ ಕಡಿಲ್ದ ದಂಡಿಗೂ ಕೂಡ ಒಂದು ಲೈನನ್ನು ಪೈಪನ್ನು ಹುಗಳೇವ. ಅದು ಇದನ್ನು ಹೋಗಿ ಅದಕ್ಕೆ ಟಚ್ ಕೊಡ್ತೇವೆ ಅಂದ್ರೆ ಆ ಕಡೆದು ಪ್ರೆಸರ್ ಬರ್ತದೆ, ಈ ಕಡೆದು ಪ್ರೆಸರ್ ಬರ್ತದೆ, ಎಲ್ಲ ಗಿಡಕ್ಕೂ ಸಮಾಂತರವಾಗಿ ನೀರು ಬೀಳ್ತಕ್ಕಂಥದ್ದು ಮಾಡೇವೆ ನಾವು. ಮಣ್ಣಿನ ಆಳುಗಳ ಕೊರತೆ ಆಗಬಾರ್ದು ಅಂತ ಡಬಲ್ ಉಲ್ಲಂಡಿ ಮಾಡೇವು ದ್ರಾಕ್ಷಿಗೆ. ಎಲ್ಲರೂ ಸಿಂಗಲ್ ಉಲ್ಲಂಡಿ ಮಾಡ್ತಾರೆ ಟೀ ಆಕಾರದೊಳಗೆ, ನಾವು ಹೆಚ್ ಆಕಾರದೊಳಗೆ ದ್ರಾಕ್ಷಿಯನ್ನು ಮಾಡೇವು ನಾವು. ಮತ್ತು ಇನ್ನೊಂದು ವಿಶೇಷ ಏನತ್ತಂದ್ರೆ ಆಳುಗಳ ಕೊರತೆ ಆಗಬಾರ್ದು ಅಂತೇಳಿ ಈಗ ಹಕ್ಕಿ ಹೊಡಿ ಸಂದರ್ಭ ಬರ್ತದೆ. ಒಂದು ಎರಡು ತಿಂಗಳು ಹಕ್ಕಿ ಹೊಡಿಬೇಕಾಕಂದು ನಾವು ಒಂದು 100ನೇ ದಿನ 150 ದಿನ ತನಕ ಹಕ್ಕಿ ಚಾಲೋ ಆಗ್ತಾವೆ. 150 ದಿನಕ್ಕೆ ಅದು ದ್ರಾಕ್ಷಿ ಬರ್ತದೆ, ಶುಗರ್ ಸರಿಯಾಗಿ ಬರ್ತದೆ ಅಂತೇಳಿ. ಅವಾಗ ನಾವು ಒಂದು ಆಳು ಚಂತಕ 8-10 ಎಕರೆ ನಮ್ಮ ದ್ರಾಕ್ಷಿ ಅದಾವ, ನಾವು ಚಂತಕ ಎಲ್ಲಿ ಒಂದು ಆಳು ಅಡ್ಡಾಡ್ಲಿಕ್ಕೆ ಹೋಗ್ತೇಳಿ ಈ 7-8 ವರ್ಷದ ಹಿಂದೆ ನಾವು ಸೋಲಾರ್ ಯಂತ್ರವನ್ನು ತಂದು 3-3 ಎಕರೆಗೆ 2-2 ಎಕರೆಗೆ ಒಂದೊಂದು ಅವು ಸೋಲಾರ್ ಯಂತ್ರ ಕುಂದಿರ್ಸ್ಬಿಟ್ಟೇವೆ. ಅವು ಹಗಲತ್ತೆಲ್ಲ ಸೋಲಾರ್ದಿಂದ ಬ್ಯಾಟ್ರಿ ಚಾರ್ಜ್ ಹಾಕದ, ಅದು ಮನುಷ್ಯ ಒದರ್ದಂಗೆ ಒದರ್ತದ, ನಾಯಿ ಒದರ್ದಂಗೆ ಒರ್ತದ, ಚಳ್ಳಂ ಬಾರಿಸ್ದಂಗೆ ಬಾರಿಸ್ತದ. ಅದು ಒಂದು 5 ನಿಮಿಷಕ್ಕೆ ಒಂದೊಂದು ಸಲ ಅದು ಹೊಡಿತದ. ಅದು ಹೊಡಿದ್ರಿಂದ ಏನಾಕದ, ಹಕ್ಕಿಗಳ ಕಾಟವನ್ನು ನಾವು ತಪ್ಪಿಸ್ಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡೆವು. ಮತ್ತೆ ಇನ್ನೊಂದು ನಾ ಹೇಳಿದೆ ಏನೀಗ, ಅದನ್ನ ಸಿಂಪರಣೆ ಮಾಡ್ತಕ್ಕಂಥದ್ದು ಕೀಟನಾಶಕ ಕ್ರಿಮಿನಾಶಕಗಳು ಸಿಂಪರಣೆ ಮಾಡ್ತಕ್ಕಂಥ ಕಡಿಮೆ ಹ್ಯಾಂಗ ಮಾಡಬೇಕು ಅನ್ನೋದನ್ನು. ಕೀಟನಾಶಕವನ್ನ ಕಡಿತಕ್ಕಂಥ ಕೀಟಗಳು ರಾತ್ರಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು 7-8-10 ವರ್ಷದ ಹಿಂದೆ ನಾ ಸೋಲಾರ್ ಟ್ಯಾಪ್ ಅನ್ನು ತರಿಸೀನಿ ನಾನು. ಸೋಲಾರ್ ಟ್ಯಾಪ್ ಎಕರೆಕೊಂದು 2 ಎಕರೆಕೊಂದು ಅವ್ಕೂರ್ನ ಹುಗಳೇವ, ಹಗಲತ್ತು ಅದು ಚಾರ್ಜ್ ಆಗ್ತದ, ರಾತ್ರಿ ಏನದ ಹೊತ್ತು ಮುಗಿದ್ರಾಗ ಅದು ಲೈಟ್ ಹತ್ತದ, ಲೈಟ್ ಹತ್ತನ ಅದ್ರ ತೆಳಗೊಂದು ನೀರಿಂದು ಬುಟ್ಟಿರ್ತದ, ಅದಕ್ಕೆ ಸ್ಟ್ಯಾಂಡ್ ಇರ್ತದ. ಆ ನೀರೊಳಗೆ ಬಂದು ಹುಳ ಬಿದ್ದು ಬಿಡ್ತಾವು, ಹುಳ ಬಿದ್ದ ಅಲ್ಲೇ ಸಾತ್ ಬಿಡ್ತಾವ. ಮುಂಜಾನೆ ದೋಕಿಸಿಂದ ಅದ್ ತೆಗಡೆ ಅಲ್ಲಿ ನೀರು ಮುಚ್ಚುದನ್ನ ಮತ್ತೆ ಹೊಳಿ ನೀರು ಹಾಕಿ ಹೋಗುದು, ಇಷ್ಟೇ ಕೆಲಸ. ಒಂದೇ ಆಳಿನೊಳಗೆ ಕನಿಷ್ಠ ಒಂದು 10-15 ಎಕರೆ ಮೇಂಟೆನೆನ್ಸ್ ಆಗ್ಬೇಕು. ಮತ್ತೆ ನಾವು ಗೊಬ್ಬರ ಗ್ಯಾಸ್ ಮಾಡೇವು. ಈಗ ಆಕಳ ಸಾಕುವುದರಿಂದ ನಮ್ಗೆ ಏನೇನ್ ಲಾಭ ಅದಾವ ಅಂತಂದ್ರೆ, ಆಕಳ ಹೆಂಡಿ ನೇರವಾಗಿಸಿಂದ ನಾವು ಇದಕ್ಕೆ ಹಾಕ್ತಿದ್ದೇವೆ ಮೊದಲ. ಈಗ ಒಂದೆರಡು ಆಕಳದ ಏನ್ ಮಾಡ್ತೇವೆ ನಾವು, ಸೀದಾ ಗೊಬ್ಬರ ಗ್ಯಾಸ್ ಕಲಿಸ್ಕಿಸಿಂದ ಗೊಬ್ಬರ ಗ್ಯಾಸಕ್ಕೆ ಹಾಕ್ತೇವೆ. ಆ ಗೊಬ್ಬರ ಗ್ಯಾಸ್ ಏನ್ ಮಾಡ್ತದ ಅಂತಂದ್ರೆ ನಮ್ಗೆ ಒಲಿಗೆ ಗ್ಯಾಸ್ ಕೊಡ್ತದ, ಅದರಿಂದ ನಾವು ಅಡಿಗೆ ತಯಾರು ಮಾಡ್ತೇವೆ. ಅದರಿಂದ ನಮಗೇನು ಉಳಿತಾಯ ಆಯ್ತಂದ್ರೆ ಕಟ್ಟಿಗೆ ಒಂದು ಉಳಿತಾಯ ಆಯ್ತು ಮತ್ತೆ, ಯಾಕಂದ್ರೆ ನಮ್ಮ ಹೊಲ ಸುತ್ತಮುತ್ತ ಹತ್ತಿದಂತ ಕಟ್ಟಿಗೆಗಳನ್ನು ನಾವು ಕಡಿಯಂಗಿಲ್ಲ, ಅರಣ್ಯ ನಾಶ ಒಂದು ಉಳಿತಾ ಅಲ್ಲಿ. ಆ ಗೊಬ್ಬರ ಗ್ಯಾಸ್ದಿಂದ ಅದರದಿಂದ ಬಂದಂತದ್ದು ವೇಸ್ಟ್ ಗೊಬ್ಬರ ಹೊರಗೆ ಬರ್ತದೆ. ನಾವು ಎಷ್ಟು ಒಳಗೆ ಹಾಕಿರ್ತೇವೆ ಅಷ್ಟು ಹೊರಗೆ ಬರ್ತದೆ, ಅದು ಅದೇನಲ್ಲಿ ನುಂಗಂಗಿಲ್ಲ, ಬರೀ ಗ್ಯಾಸ್ ಅಟ್ಟಿ ಅದಕ್ಕೆ ಹೋಗಿರ್ತದೆ. ಆ ಗೊಬ್ಬರ ಗ್ಯಾಸ್ ವೇಸ್ಟ್ ತಂದ್ಕೇಸಿಂದ ಮತ್ತೆ ಅದಕ್ಕೆ ಬ್ಯಾರಲ್ದೊಳಗೂ ಹಾಕ್ತೇವೆ, ಪ್ಲಾಸ್ಟಿಕ್ ಬ್ಯಾರಲ್ದೊಳಗೆ ಹಾಕಿ ಅದನ್ನು ಯೂಸ್ ಮಾಡ್ತೇವೆ. ನಾವು ನನಗೆ ಒಂದ್ಸಲ ಅನಿಸ್ತು ನೋಡೇಬೇಕಿದ್ದ ಪರೀಕ್ಷೆ ಮಾಡ್ತೇವಂತೇಳಿ ಒಂದು ಕೆಬ್ಬಣದು ಬ್ಯಾರಲ್ನೊಳಗೆ ತುಂಬಿಟ್ಟಿದ್ದೇವೆ, ಅದನ್ನು ಹಾಕಿದ್ದೇವೆ ಸ್ಟಾಕ್ ಮಾಡೋನೊಳಗೆ ಹೋಲಿ ಒಂದು 50 ಲೀಟರ್ ತಗ ಅಂತೇಳಿ. ಒಂದು 10-15 ದಿನ ಸ್ಟಾಕ್ ಮಾಡ್ಯಾವ, ಮಾಡಿ ಹಿಂದ್ರಾಡಿ ಅದನ್ನ ಬಾಗಿಸ್ಲಕ್ ಹೋಗ್ತೇವ, ಆ ಬ್ಯಾರಲ್ಲೇ ಕತ್ತರಿಸಿ ಹೊರ ಬಂದ್ಬಿಡ್ತದ. ಅಂದ್ರೆ ಅದ್ರೊಳಗೆ ಎಷ್ಟು ಶಕ್ತಿ ಅದ ನೋಡ್ರಿ, ಅದ್ರೊಳಗೆ ನನಗನ್ಸಿದ ಮಟ್ಟಿಗೆ ಎಸಿಡ್ ಇರಂಗ ಅಂತದ್ದು. ಆ ಬ್ಯಾರಲ್ ಪೂರ ಪುಡಿ ಪುಡಿ ಆಗಿಬಿಟ್ಟಿತ್ತು, ಸ್ವಚ್ಛ ಆಗಿಬಿಟ್ಟಿತ್ತದ, ಎಸಿಡ್ ಹಾಕಿ ತೊಳೆದಂಗ ಆಗಿತ್ತದು, ಎಲ್ಲ ಕತ್ತರಿಸಿ ಹೊರಗೆ ಬಂದಿತ್ತು. ಸ್ವಲ್ಪ ಹಳಿ ಬ್ಯಾರಲ್ ಇತ್ತು ಅಂದ್ರೆ ಅದ್ರೊಳಗೆ ಆ ಹುಚ್ಚಿಯೊಳಗೆ ಅಷ್ಟು ಶಕ್ತಿ ಅದ ಅನ್ನೋದು ಕೂಡ ನಮ್ಗೆ ಗೊತ್ತಾಯ್ತು. ಇನ್ನೊಂದು ನಾವು ಮುಖ್ಯವಾಗಿ ಏನತ್ತಂದ್ರೆ ಮಣ್ಣು ಪರೀಕ್ಷೆ ಮಾಡ್ಯಾವ. ನೀರು ಅತಿ ಆಗಬಾರ್ದು ಅಂತೇಳಿ ನಾವು ಮಣ್ಣು ಪರೀಕ್ಷೆಯನ್ನು ಮಾಡ್ಯಾವ. ನೀರಿನೊಳಗೆ ಯಾವ ಅಂಶಗಳು ಕಡಿಮೆ ಅದಾವ ಅನ್ನೋದನ್ನ ಗೊತ್ತಾಗ್ತದೆ ನಮ್ಗೆ, ಯಾವ ಹೆಚ್ಚದ ಅದನ್ನು ಗೊತ್ತಾಗ ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡೋದ್ರಿಂದ. ಮತ್ತು ಇನ್ನೊಂದು ಏನಂದ್ರೆ ನಾವು ಈಗ ಸರ್ಕಾರದ ಕೆಲವೊಂದು ಯೋಜನೆಗಳದಾವ, ಅವಕ್ಕೂ ನಾವು ಏನು ಮಾಡ್ತೇವೆ ತುರಂತ ನಮಗೆ ಈಗ ಸರ್ ಅಂದಾಗ ಆಗಿಂದಾಗೆ ನಾವು ದವಾಖಾನೆಗೆ ಹೋಗೋದು ಮಾಡ್ತೇವಲ್ಲ, ಹಂಗೆ ನಾವು ಅಡ್ವಾನ್ಸ್ ಆಗಿ ನಾವು ಏನು ಮಾಡ್ಬೇಕಂದ್ರೆ, ಈ ವರ್ಷ ನೋಡ್ರಿ ಯಾರೂ ಊಹೆನೇ ಮಾಡಿರಲಿಲ್ಲ ಅಟ್ಟ ಮಳೆ ಆಗಿಬಿಟ್ಟದ. ಮಳೆ ಆಗೋಣ ನಮ್ಮ ಅರ್ಧ ಭೂಮಿಗಳೆಲ್ಲನೂ ನೀರು ಹತ್ತಿಬಿಟ್ಟು. ಈ ಸಲ ನಾವು 7-8 ವರ್ಷದ ಹಿಂದೆ ಏನು ಮಾಡಿಬಿಟ್ಟೇವೆ, ಬಸಿಗಾವಲಿ ಮಾಡಿಬಿಟ್ಟೇವೆ. ಅವಾಗೆಲ್ಲ ನಮಗೆಲ್ಲ ಹುಚ್ಚ ಅಂದ್ರೆ ಸುಮ್ ಸುಮ್ಮನೆ ಹೊಲ ಸುತ್ತ ಇವ ತೆಗಡ್ಡೆ ಅಂತ ಹೇಳಿಕಿಸಿಂದ ಅದು ಮಾಡಿದ. ಈಗ ಈ ಸಲ 2 ವರ್ಷ ಆಯ್ತು ಉಪಯೋಗ ಆಗಿದೆ ನಮ್ಗೆ, ಅದು ಬಸಿಗಾವಲಿ ಮಾಡಿಬಿಟ್ಟೇವೆ. ಬಸಿಗಾವಲಿ ಹೆಚ್ಚಾದ ನೀರು ಕೇಸಿಂದ ಈಗ ಒಣಬೇಸಾಯದವರು ಅಲ್ಲಿ ನೀರಾವರಿ ಆವಲ್ಲ, ಆ ಬಸಿಗಾವಲಿಲ್ಲೇ ನೀರು ಹೋಗಿಬಿಡ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಕೃಷಿ ಹೊಂಡಗಳು ಕೊಟ್ಟಾರ, ಅವೆಲ್ಲ ನಾವೆಲ್ಲ ಏನ್ ಮಾಡ್ಕೊಂಡ್ರೆ ನನ್ನೂ ಮತ್ತೆ ಕೃಷಿ ಹೊಂಡ ಅದ, ಉಳಿದವ್ರೆಲ್ಲ ಕೆಲವೊಂದು ಮಂದಿ ಏನ್ ಮಾಡಿಬಿಟ್ರ ಅದನ್ನ ಹೊಡ್ಕೋತಕ್ಕ ಹೊಡ್ಕೊಂಡು ರೊಕ್ಕ ತಕೊಂಡು ಅದನ್ನ ಮುಚ್ಚಿ ಬಿಟ್ಟಾರ, ಅದನ್ನ ಡೋಜರ್ ಹಚ್ಚಿಸಿಂದ ಒಂದ್ ತಾಸು ಹಚ್ಚಿ. ಮತ್ತ ಅಲ್ಲಿಂದ ಅದು ಆ ಪ್ಲಾಸ್ಟಿಕ್ ಕಾಗದ ಕೊಟ್ಟಿರ್ತದ, ಅದು ನೀರ್ ಹಾಕ್ಲಕ್ಕ ಅದನ್ನ ಹೋಗಿ ಕಿಸಿದ್ ಮಾರ್ಕೊಂಡ್ಬಿಡ್ತೇವ ನಾವು. ಆ ಸ್ಪ್ರಿಂಕ್ಲರ್ ಇಂಜನ್ ಹತ್ತಂದ್ ಮನೆ ಮುಂದೆ ಹಚ್ಚಿಬಿಡುದು. ಅದು ಎದ್ ಕೊಟ್ಟಿದ್ರತ್ತಂದ್ರೆ ನಮ್ ಬರಗಾಲ ಪ್ರದೇಶದ ಒಣಬೇಸಾಯ ಇದ್ದವ್ರಿಗೆ ಅದು ಒಂದ್ ನೀರ್ ಕನಿಷ್ಠ ಜ್ವಾಳಕ್ಕ ಎಲ್ಲಿಗೆ ಅಂತಂದ್ರೆ ಅದು ತೆನಿ ಹಾಕೋತಕ ಬಂದಿರ್ತದ ಅವಾಗ ಜೋಳ ಬಾಡ್ಲಕ್ಕ ಚಾಲು ಆಕ ಜೋಳ ಗೋಧಿ ಕಡ್ಲಿ ಆ ಸಂದರ್ಭದೊಳಗ ಅದು ಉಪಯೋಗ ಆಗ್ಲಿ ಒಂದ್ ನೀರ್ ಕೊಟ್ಟರೆ ಬೆಳೆ ಕಡಿಯಾಕತ್ತ ಅದನ್ನ ಕೃಷಿ ಹೊಂಡ ಮಾಡಿರ್ತಾರೆ ಅದನ್ನು ಕೂಡ ನಾವು ಅತಿ ಮುಖ್ಯವಾಗಿ ಅದನ್ನ ಮಾಡ್ಕೋಬೇಕಾಗ್ತದ. ಮತ್ತೆ ಇನ್ನೊಂದೇನಂದ್ರೆ ಈ ಸಾವಯವ ಪದ್ಧತಿ ಮಾಡೋದು ಬಹಳ ಕಷ್ಟ ಇದು ಸತ್ಯ. ಇದಂತೂ ಸುಮ್ಮನೆ ಭಾಷಣ ಮಾಡೋದಲ್ಲ, ಇದು ಸಾವಯವ ಪದ್ಧತಿ ಒಳಗೆ ನಾವು ಬೆಳಿಬೇಕನ್ನೋದು ಬಹಳ ಕಷ್ಟ ಅದ. ರೈತರಿಗೆ ಕಡ್ಲಿ ತಿನ್ನೋದು ಎಷ್ಟು ಕಷ್ಟ ಅದ ಅಷ್ಟು ಕಷ್ಟ ಅದ, ಯಾಕಂದ್ರೆ ಮಾಡ್ಲೇಬೇಕಾಗ್ಯದ ನೋಡ್ರಿ. ಭೂಮಿ ಅವಾಗ ಇಷ್ಟೇ ಇತ್ತು, ಜನಸಂಖ್ಯೆ ಕಮ್ಮಿ ಇತ್ತು, ಅವಾಗೆ ಒಂದಿನ ಉಪವಾಸ ಮಾಡ್ಯಾರ ಅವರು. ಭೂಮಿ ಇಷ್ಟಿದ್ದಾಗ ಜನಸಂಖ್ಯೆ ಕಮ್ಮಿ ಇದ್ದಾಗ ಅವಾಗ ಒಂದಿನ ಉಪವಾಸ ಮಾಡ್ಯಾರ. ಆದ್ರೆ ಮೂರು ಪಟ್ಟು ಜನಸಂಖ್ಯೆ ಹೆಚ್ಚಾಗ್ಯದ, ಇದ್ರ ಭೂಮಿಯ 10% ಕಮ್ಮಿ ಆಗ್ಯದ. ಯಾಕಂದ್ರೆ ರೈಲ್ವೆ ಆಗಲಾಗ್ಯಾವ, ರೋಡ್ ಆಗಲಾಗ್ಯಾವ, ಅರಣ್ಯ ನಾಶ ಆಗ್ಯದ, ಮತ್ತ ಸಿಟಿಗಳು ಬೆಳಿಲಾಕತ್ಯಾವ, ಭೂಮಿ ಕಮ್ಮಿ ಆಗ್ಯದ. ಭೂಮಿ ಕಮ್ಮಿ ಆಗ್ಯದ ಅಂದ್ರೆ ಮತ್ತ ಆ ರಾಷ್ಟ್ರ ಒದಗಿಸ್ಬೇಕಲ್ಲ, ಏನ್ ಮಾಡ್ಯಾರ ರಾಸಾಯನಿಕ ತಂದಾರ. ರಾಸಾಯನಿಕ ಒಂದಕ್ಕೆ 4 ಪಟ್ಟು ಬೆಳೆದದ ಬೆಳೆದ ಚಿಸ್ ಮಾಡಾಕತ್ಯಾವ. ಈಗ ಹೊಳ್ಳಿ ಅದಕ್ಕೆ ಬರಬೇಕಪ್ಪ ಅಂತಂದ್ರೆ ಒಮ್ಮೆ ಬಿಡಕ್ಕೂ ಸಾಧ್ಯ ಇಲ್ಲ, ಒಮ್ಮೆ ಬಿಡಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ ಹೆಂಗ ಮಾಡಬೇಕು? ನೀರಾವರಿ ಅವ್ರು ಏನ್ರಿ ಮಾಡ್ಯಾವ ಬಿಡ್ರಿ ಹೊಳ್ಳಿ? ಒಣಬೇಸಾಯವ್ರು ಮಾಡ್ಬೇಕಲ್ಲ, ಸಾವಯವ ಮಾಡ್ಬೇಕಲ್ಲ, ಗೊಬ್ಬರ ಹಾಕ್ಲಾರ್ದೆ ಬಿತ್ತಬೇಕಲ್ಲ. 25 ವರ್ಷದಿಂದ ಗೊಬ್ಬರ ತಂದೇವ್ ನಾವು, 40 ವರ್ಷದಿಂದ ಚಲೋ ಮಾಡೇವ್ ಗೊಬ್ಬರ ನಾವು. ಅವಾಗ ನಾವು ಏನ್ ಮಾಡ್ಬೇಕಾಗ್ಯದ, ನಾವು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು. ಏನ್ ಮಾಡ್ಬೇಕಂದ್ರೆ ನಾವು ಒಂದು ಉದ್ದ ಹೋಗು ಬೆಳೆ ಇರ್ತದೆ, ಗೋಟ್ ಬೇರಿನ ಬೆಳೆಗಳು, ಉದಾಹರಣೆಗೆ ಕುಸಿ ಇರ್ತದೆ, ಕಾಡ್ಲಿ ಇರ್ತದೆ, ಇದು ಗೋಟ್ ಹೋಗತಕ್ಕಂತ ಬೆಳೆಗಳು. ಮತ್ತೆ ಇನ್ನೊಂದು ಜುಬ್ರು ಬೇರಿರ್ತಾವ. ಜುಬ್ರು ಬೇರೆ ಅಂದ್ರೆ ಇವತ್ತು ಜೋಳ ಗೋಧಿ ಇಂಥವೆಲ್ಲ ಜುಬ್ರು ಬೇರಿರ್ತಕ್ಕಂಥವು. ಇವು ನಾವು ನಮ್ಮ ನಾವೇ ತಿಳುವಳಿಕೆ ಮಾಡ್ಕೊಂಡು ಇಟ್ಕೊಬೇಕು. ಈಗ ಮನುಷ್ಯಾಗ ನಾವು ಹೆಂಗೆ ಉದಾಹರಣೆ ಬಾಯಿ ಕಾಲ್ಗೈ ಹೆಂಗೆ ಇರ್ತದೆ ಅವಕ್ಕೂ ಕೂಡ ಭೂಮಿಗೆ ಕಾಲ್ಗೈ ಆಗ್ತದೆ. ಕಾಲ್ಗೈ ಆದ್ರೆ ಬೆಳೆ ಹೆಚ್ಚು ಚಲೋ ಬರ್ತದೆ ಅಂತೇಳಿ ಎಲ್ಲರೂ ಹೇಳ್ತಿದ್ರು ಅವಾಗ. ಕಾಲ್ಗೈ ಮಾಡ್ತಕ್ಕಂಥದ್ದು ಇದು ಒಂದು ಸಾವಯವ ಪದ್ಧತಿ. 1 ವರ್ಷ ನಾವು ಜೋಳ ಹಾಕಿದ್ರೆ 2ನೇ ವರ್ಷ ಗೋಧಿ ಹಾಕ್ಬೇಕು. ಗೋಧಿ ಹಾಕ್ಲಿಕ್ಕಂದ್ರೆ ಒಂದ್ ಸಲ ಎಣ್ಣೆ ಕಾಳು ಹಾಕಿದ್ರೆ 2ನೇ ಸಲ ದ್ವಿದಳ ಧಾನ್ಯದ್ದು, 3ನೇ ಸಲ ಹಿಂಗ ಹಾಕ್ಬೇಕು. ನಾವ್ ಏನ್ ಒಂದೇ ಬೆನ್ನ ಹತ್ತಿ ಬಿಡ್ತೇವಪ್ಪ, ತೊಗರಿಗೆ ಬೆನ್ನ ಹತ್ತದೇವ ಅಂದ್ರೆ ಏಕಡೆ ತೊಗರಿನೇ ಹೊಡೆದು ಬಿಡುದು. ಏಕಟ್ಟೆ ಒಟ್ಟೆ ತೊಗರಿ, ತೊಗರಿ ಅಲ್ಲಿ ತಕ್ಕ ಕೊಳ್ಳೆ ಹೈದಿಲ್ಲ, ನೆಟ್ಟೆ ಹೈದಿಲ್ಲ, ಅಲ್ಲಿ ತಕ್ಕ ಅದನ್ನ ಬಿಡಾಗಿಲ್ಲ, ಮತ್ತೊಂದು ಕತ್ತದ ಅಲ್ಲಿಂದ ಏಕಟ್ಟೆ ಹಚ್ಚಿ ಬಿಡುದು ಸೂರ್ಯಪಾನಕ. ಅವಾಗ ಈಗ 20 ವರ್ಷ 25-30 ವರ್ಷದಿಂದ ಬರೀ ಸೂರ್ಯಪಾನೆ ಬಿತ್ತಿದ್ದೆವು. ಎಲ್ಲಿವಲ್ಲಿಗೆ ಸೂರ್ಯಪಾನಕ ಲಕೋ ಹಡಿಲಿಲ್ಲ, ಅಲ್ಲಿ ತಕ್ಕ ನಾವು ಸೂರ್ಯಪಾನೆ ಬಿಡ್ಲಿಲ್ಲ. ಅಲ್ಲಿಂದ ತೊಗರಿಗೆ ಬಂದೇವೆ, ತೊಗರಿನೂ ಈಗ ಲಕೋ ಹೊಡ್ಲಿಕ್ಕತ್ತದ, ಮತ್ತೊಂದಕ್ಕೆ ಬೇನತ್ತೇವೆ. ಹಿಂಗ ಬರೋದು ನಾವ್ ಏನ್ ಮಾಡ್ಬೇಕಾಗ್ಯದಂದ್ರ, ನಮ್ಮ ಮಂತ್ಯಾಕ ಒಂದ್ 25 ಎಕರೆ ಜಮೀನ್ ಅದ ಅಂದ್ರ, 1 10 ಎಕರೆದಾಗ ಬೇರೆ, 1 10 ಎಕರೆದಾಗ ಬೇರೆ, 1 5 ಎಕರೆದಾಗ ಬೇರೆ ಮಾಡ್ಬೇಕಾಗಿತ್ತು. ಇದು ಸಾವಯವ ಪದ್ಧತಿಗೆ ಇದು ಒಂದು ಗುಣನೇ. ಎರಡನೇದಂದ್ರ ಎರಡನೇದೇನಪ್ಪ ಅಂತಂದ್ರ, ಒಂದ್ ಸಲ ನಾವು ಪೂರ್ವ ಪಶ್ಚಿಮ ಬಿತ್ತಂದ್ರೆ 2ನೇ ಸಲ ನಾವು ಉತ್ತರ ದಕ್ಷಿಣ ಬಿತ್ತಬೇಕು. ಅಂದ್ರೆ ಆ ಬೆಳೆಗಳು ಇರ್ತಕ್ಕಂಥದ್ದು ಬಿತ್ತಿದ್ದು ಏನ್ ಮಾಡ್ತೇವೆ ನಾವು ಅಂದ್ರೆ ಆ ಜಾಗ ಬದಲಿ ಆಗಿಬಿಡ್ತದೆ. ಅದಕ್ಕೆ ಜಾಗ ಬದಲಿ ಆದಂದ್ರೆ ಅದ್ರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರ್ತವೆ ಅಂತ ನನ್ನ ಅನುಭವದ ಪ್ರಕಾರ ನಾವು ಒಂದ್ಸಲ ಹಿಂಗ ಒಂದ್ಸಲ ಹಿಂಗ ಬಿತ್ತೇವೆ. ಇನ್ನೊಂದೇನ್ ನಾವು ಮಾಡ್ತೇವೆ ನಾವು ಅಂತಂದ್ರೆ, ಈಗ ಮಿಶ್ರ ಬೇಸಾಯ ಮತ್ತು ಅಂತರ್ ಬೇಸಾಯ ಎರಡದೂ, ಮಿಶ್ರ ಬೇಸಾಯನೇ ಬೇರೆ ನಾವು ಮಾಡ್ತೇವೆ, ಅಂತರ್ ಬೇಸಾಯ. ನಾ ತಿಳಿದ ಮಟ್ಟಿಗೆ ಮಿಶ್ರ ಬೇಸಾಯ ಅಂತಂದ್ರೆ ಕಡ್ಲಿ ಒಳಗೆ ಜೋಳ ಕೊಡೋದಕ್ಕೆ ನಾವು ಮಿಶ್ರ ಬೇಸಾಯ. ನೀವು ಹೆಂಗಾರೆ ಬಿತ್ತರಿ, ಊರು ಪಶ್ಚಿಮರೇ ಬಿತ್ತರಿ, ಉತ್ತರ ದಕ್ಷಿಣಾರೇ ಬಿತ್ತಕೊಳ್ಳೋಕೆ ನಾವು, ಇದು ಮಿಶ್ರ ಬೇಸಾಯ. ಅಂತರ್ ಬೇಸಾಯ ಅಂತಂದ್ರೆ ಈಗ ಉದಾಹರಣೆಗಾಗಿ ಶೇಂಗಾದೊಳಗೆ ತೊಗರಿ ಅಕಡಿ, ಇದು ಅಂತರ್ ಬೇಸಾಯ. ಕಡ್ಲಿ ಒಳಗೆ ಜೋಳದ ಅಕಡಿ, ಇದು ಅಂತರ್ ಬೇಸಾಯ. ಇದ್ರೊಳಗು ಅಂತರ್ ಬೇಸಾಯದೊಳಗೆ ನಾವು ಎರಡು ಪ್ರಕಾರ ಬಿತ್ತೇವೆ ನಾವು. ಇಸದ್ ನಮ್ಮ ಡೋಣಸಾಲದಾಗ ನಾವು ಬಿತ್ತದೇನಪ್ಪ ಅಂತಂದ್ರೆ ಬಂಡಕಡಿ ಬಿತ್ತೇವೆ ನಾವು. ಇಲ್ಲಿ ಮಡ್ಗಾಡದೊಳಗೆ ಏನ್ ಬಿಡ್ತಾರೆ, ಈ ಕಡೆ ದುಂಬಾಲ ಅಕಡಿ ಬಿತ್ತಾರೆ. ದುಂಬಾಲ ಅಕಡಿ ಅಂತಂದ್ರೆ 3 ಸಾಲಿಗೆ 1 ಸಾಲ ಅಕಡಿ ಹಾಕೋದಕ್ಕ ದುಂಬಾಲ ಅಕಡಿ ಎತ್ತೇವೆ ನಾವು. 6 ಸಾಲಿಗೆ 1 ಸಾಲಕ್ಕೆ ಹಾಕೋದಕ್ಕ ನಾವು ಬಂಡಕಡಿ ಎತ್ತಿಕೇಳ್ತೇವೆ. ಅವಾಗ ಮಾತ್ರ ನಾವು ಬಾಳ ಗಮನದಾಗಿ ಇಟ್ಕೋಬೇಕಾಗ್ತದೆ. ನಾವು ನನ್ನ ಅನುಭವದ ಪ್ರಕಾರ ನಾ ಏನ್ ಮಾಡ್ತೇವೆ ಅಂತಂದ್ರೆ, ಅವಾಗ ಅಕಡಿ ಹಾಕುವ ಸಂದರ್ಭದಾಗ ಪೂರ್ವ ಪಶಿನೇ ನಾವು ಬಿತ್ತಿನ. ಯಾಕೆ ಬಿತ್ತೀನಿ ಅಂತಂದ್ರೆ, ಮುಂಜಾನೆ ಸೂರ್ಯ ಹೊಂಟನು ಅಂತಂದ್ರೆ ಹೊತ್ತು ಮುಳುತಕ ಸೂರ್ಯನ ಬೆಳಕ ಆ ಕಡ್ಲಿ ಮ್ಯಾಗ ಬಿತ್ತಿರ್ತದ, ಜೋಳದ ಮ್ಯಾಗೂ ಇರ್ತದೆ. ನಾವು ಅದೇ ಉತ್ತರ ದಕ್ಷಿಣ ಬಿತ್ತಿದ್ದೇವೆ ಅಂತಂದ್ರೆ ಮುಂಜಾನೆಯಿಂದ 11 ತಕ್ಕನು ನೆಳಗೊಯ್ತದ, ಮತ್ತ ಈ ಕಡೆ ಚಂಜಿ ಕೀಳುವತ್ನಾಗು ನೆಳಗೊಯ್ತದ ಅಂತೇಳಿ ನಾ ಏನ್ ಮಾಡ್ತೇನೆ, ಪೂರ್ವ ಪಶಿನಿ ಏನು ಅಂತರ್ ಬೇಸಾಯ ಮಾಡಾಗ. ಮಿಶ್ರ ಬೇಸಾಯ ಮಾಡಾಗ ನಾವು ಕಡ್ಲೆ ಅಕ್ಕಿ ಕೊಡ್ತೇವೆ, ಯಾವ್ದು ಬೆಕ್ಕಾದ್ ಬಿತ್ತೇವ ನಾವು. ಈಗ ಮೂಕಣಿ ಒಳಗೆ ತೊಗರಿ ಹಿಂಗ್ ಬಿಡಾಗ ಏನ್ ಬೇಕಾದ್ ಹೆಂಗ್ ಬಿತ್ತದ್ ನಡೀತದ. ಇನ್ನೊಂದು ವಿಚಾರ ನಾವು ಏನ್ ಮಾಡ್ಬೇಕಂತಂದ್ರೆ, ಈಗ ನಾ ಏನ್ ಮಾಡ್ತೇನೆ ಈಗ ಅಂತಂದ್ರೆ, ಬ್ಯಾಸಗಿ ಒಳಗೆ ಉಳುವಿ ಮಾಡಾಗ ನಾವು 1-3 ತಿಂಗಳು ನಾವು ಒಣಬೇಸಾಯದ್ದು ಆ ಒಣಬೇಸಾಯದೊಳಗೆ ನಾವು ಒಂದು ಎರಡು ತಿಂಗಳಲ್ಲೇ ಬಿಸಿಲು ತಿಲ್ಲಕ್ ನಾವು ಭೂಮಿ ಬಿಡ್ತೀನಿ. ಯಾಕಂದ್ರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದ ಮಣ್ಣು ಆಳ್ಬೇಕಂತೇಳಿ ನಾ ಏನ್ ಮಾಡ್ತೀನಿ, ಅಗದಿ ಸ್ವಲ್ಪ ದೊಡ್ಡ ನೇಗ್ಲಿ ಹೊಡೆಯಂಗಿಲ್ಲ, ನಾನು ನಾಲ್ಕೆತ್ತಿನಂಗಿಲ್ಲ, ಎರಡೆತ್ತಿ ನೇಗ್ಲಿ ಅಷ್ಟೇ ಸಣ್ಣ ನೇಗ್ಲಿ ಮಾಡೀನಿ. ಅಟ್ಟೆ ತಿಳುವಾಗೆ ಒಂದು ನಾಲ್ಕು ಭಾಗಗಳ ಚೋಟಿ ಚೋಟಿ ಐಸ್ ಅಟ್ಟೆ ತಿಳುವಾಗದ್ ಬಿಡ್ತೇವೆ. ಒಗಿಕಿಂತ ಪೂರ್ವದಲ್ಲಿ ನಾ ಏನ್ ಮಾಡಿಬಿಡ್ತೀನಿ, ಇದೊಂದು ನೋಡ್ರಿ ನಾವು ಬಿತ್ತಿದ್ ಬೆಳಿ ಏನ ಪೇಲ್ ಆಕ್ಕಾವ. ಆ ನೈಸರ್ಗಿಕವಾಗಿ ಅವಕಾಳ ಮಳಿ ಅಂತ ಬರ್ತಾವೆ ಮೇ ತಿಂಗಳದೊಳಗ, ಏಪ್ರಿಲ್ ತಿಂಗಳ ಮೇದೊಳಗೆ ಬಂದು ಬಿಡ್ತಾವ. ಕಣ ಮಾಡಿದ ಜಾಗದಾಗ ನಮ್ಗ ಈ ತೊಗರಿ ಕುಸಿಬಿ ಹೇಳ್ತದ ನಾ ಕಂಡು ಹಿಡ್ಕೊಂಡು ನಾ ಏನ್ ಮಾಡೀನಿ, ಅವ್ಕರ್ನ ಈ ಸಣಮಿನ ಬೀಜ ತೆಳ್ಳಗ್ ಚೆಲ್ಲಿ ಬಿಟ್ಟಿರ್ತೀನಿ, ಬ್ಯಾಸಿಗಾಗಿ ಚೆಲ್ಲಿ ಬಿಟ್ಟಿರ್ತೀನಿ. ಅದೇನೋ ಆಗುದಿಲ್ಲ, ಅದು ಅದೇನ ಅದಕ್ಕೆ ಶಕ್ತಿ ಇರ್ತದ ಬಿಸಿಲಿಗೆ ಏನೋ ಆಗುದಿಲ್ಲ ಅಂತೇಳಿ ಅದೇನ್ ಮಾಡ್ಬಿಡ್ತಾ ಅವಕಾಳ ಮಳಿಗೆ ಎದ್ದು ಬಿಟ್ಟಿರ್ತದ. ಯಾಕಂದ್ರೆ ನೀರಾವರಿಯವರು ಮೇ ತಿಂಗಳದೊಳಗ ನಾವು ಸಣವು ಬಿತ್ತಿ ಜೂನ್ 15ಕ್ಕೆ ನಾವು 15-25ಕ್ಕೆ ಮರ್ಚಿಂಗ್ ಮಾಡಿದೇವತ್ತಂದ್ರೆ ನಮ್ಗೆ ಮುಂದೆ ಅವಕಾಶ ಇರ್ತದೆ ನೀರು ಬಿಡ್ಲಕ್ಕ. ಅವರಿಗೆ ಅವಕಾಶ ಸಿಗುವುದಿಲ್ಲಲ್ಲ, ಅವಾಗ ಕಸ ಸಣಬ ಎಲ್ಲ ಕೂಡಿ ಎದ್ದಿರ್ತದ. ಒಂದು ತಿಂಗಳ ತನಕ ದೀಡ್ ತಿಂಗಳು ಅನ್ನೋದ್ರಾಗ ಇನ್ನ ಹೂ ಆಗಿರುವುದಿಲ್ಲ, ಅವಾಗ ನಾವು ಹರತಿ ಹರಿಗೆ ಬಿಡ್ತೇವೆ. ಹರತಿ ಹರಗದ ನಂತರ ಎರಡನೇ ಹರತಿ ನಲ್ಲಿ ಹರತಿ ಹರಗಣ ಬಿತ್ತಿ ಬಿಡ್ತೇವೆ. ಅದು ಒಂದು ಸಾವಯವ ಗೊಬ್ಬರನೇ ಆಗ್ತದೆ. ನಾವು ತೊಗರಿ ಕಟ್ಟಿಗೆಗಳನ್ನು ನಾ ಏನ್ ಮಾಡ್ತೀನಿ ಅಂತಂದ್ರೆ ಒಟ್ಟ ಅದನ್ನು ಸುಡಂಗಿಲ್ಲ. ನಾವು ಅದನ್ನ ಹಿಂದೆ ಇದ್ರಲ್ಲಿ ಜಗ್ಗಿಸಿಂದ ಟ್ರ್ಯಾಕ್ಟರ್ಲಿ ಜಗ್ಗಿ ಅದನ್ನು ಗ್ವಾಳೆ ಮಾಡಿ ಒಂದ್ ತಾವಲ್ಲಿ ಕುಣಿ ಮಾಡೀನಿ, ಆ ಕುಣಿ ಒಳಗೆ ಅದನ್ನು ಒಗೆದು ಬಿಡ್ತೇವೆ. ಈ ವರ್ಷದಲ್ಲಿ ಒಣಬೇಸಾಯ ಇದ್ದು ಅಲ್ಲಿ ಒಗೆದು ಬಿಡ್ತೇವೆ, ನೀರಾವರಿ ಇದ್ದು ಒಗೆದಿರ್ತೇವೆ, ಅದನ್ನ ಎಲ್ಲ ತಗೊಂಡ್ಕಿಸಿಂದ ಅದ್ರದ್ದು ಅದಕ್ಕೆ ಹಾಕ್ತೇವೆ. ಈಗ ದ್ರಾಕ್ಷಿ ಚಟ್ನಿ ಮಾಡಿರ್ತೇವೆ ಅದನ್ನ ತಂದು ಅದು ದಂಡಿಗೆ ಹೋಗಿಲ್ಲ, ಅದ್ರದ್ದು ಆದರೆ ಬಡ್ಡಿಗೆ ಒಗೆದು ಬಿಡ್ತೇವೆ ನಾವು ಯಾವಾಗಲೂ. ಮತ್ತು ಬ್ಯಾಸಿಗೆ ಒಳಗೆ ಕೂಡ ಇದು ಮಾಡ್ತೇವೆ. ಮತ್ತು ಇನ್ನೊಂದು ಅರಣ್ಯ ಕೃಷಿಯನ್ನು ಮಾಡೀನಿ ನಾನು. ಅರಣ್ಯ ಕೃಷಿ ಮಾಡಿನ ತಕ್ಷಿಂದ ಬರೇ ಬೇನ್ ಗಿಡ ಹಚ್ಚೋದು, ತೇಗದ ಗಿಡ ಹಚ್ಚೋದು, ಶ್ರೀಗಂಧದ ಗಿಡ ಹಚ್ಚೋದು ನಾ ಮಾಡಿಲ್ಲ. ನಾ ಏನ್ ಮಾಡೀನಿ ಅಂತಂದ್ರೆ ಎಲ್ಲಾ ಹಣ್ಣಿನ ಗಿಡಗಳು ಎರಡೆರಡು ಹಣ್ಣಿನ ಗಿಡಗಳನ್ನು ನಾಲ್ಕು ಹಣ್ಣಿನ ಗಿಡಗಳನ್ನ ಹಚ್ಚೀನಿ. ಈಗ ಒಂದೇ ತಾವಲ್ಲಿ ಈಗ ಹ್ಯಾಂಗ ಇದು ಪೆಂಡಲ ಅದ ಇಟ್ಟು ಅರಣ್ಯ ಕೃಷಿಗಳನ್ನು ಮಾಡೀನಿ. ಅದ್ರೊಳಗ ಎತ್ತರ ಹೋಗ್ತಕ್ಕಂಥವು ತೆಂಗಿನ ಗಿಡ ಹಚ್ಚೀನಿ, ಅದ್ರ ತೆಳಗ ಲಿಂಬಿ ಗಿಡ ಹಚ್ಚೀನಿ, ಅದ್ರೊಳಗ ಪೇರು ಗಿಡ, ಮಾವಿನ ಗಿಡ, ಹುಣಸಿ ಗಿಡ, ಸೀತಾಫಲ ಗಿಡ, ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ, ಬಾರಿಕಾಯಿ, ಮತ್ತ ಈ ಆಪಲ್ ಬಾರಿಕಾಯಿ, ಅಲ್ಲಿಂದ ಚಿಕ್ಕು ಪೇರು ನೀಲ್ಕಾಯಿ, ಒಟ್ಟ ಇದು ಇಲ್ಲ ಅನ್ನಂಗಿಲ್ಲ. ಬೆಕ್ಕಾದ ನೀವು ನಿಮ್ ಬಾಯಾಗ ಹಣ್ಣಿನ ಶಬ್ದ ಬತ್ತಂದ್ರೆ ಒಟ್ಟು ಹಣ್ಣಿನ ಗಿಡಗಳು ಅಲ್ಲಿ ಹಚ್ಚಿಬಿಟ್ಟಿ ನಾವು. ಯಾವ ಸಂದರ್ಭದಾಗ ಯಾರು ಹೋದ್ರು ಕೂಡ ಅಲ್ಲಿ ಹಣ್ಣೇ ಸಿಗ್ಬೇಕು ಅವ್ರನ್ನ. ಅದೇ ಹಣ್ಣಿನ ಗಿಡಗಳದಾಗೆ ಅಗದಿ ಅದ ಏನ ಹರಿನೀರು ಬಿಡ್ತೇವ, ಒಂದು ವಾರ 15 ದಿನಕ್ಕೊಂದ್ಸಲ ಆ ಹಣ್ಣಿನ ಗಿಡ ಹಚ್ಚೇವ. ಇಷ್ಟೆಲ್ಲಾನು ನಾವು ಮತ್ತೆ ಆಕಳ ಸಾಕೇವ. ಮತ್ತೆ ಈಗ ಸಾವಯವಕ್ಕೆ ಇನ್ನೊಂದು ನಾವು ಏನ್ ಕಂಡ್ಕೊಂಡ, ಬ್ಯಾಸಗಿ ಒಳಗ ಆಕಳ ಮಕ್ಕೊಂಡಿತ್ತು ಆ ಗಿಡತೊಳಗ. ಅವಾಗ ಬೆಳ್ಳಕ್ಕೆ ಬಂದ ಕೇಸಿಂದ ಏನ್ ಮಾಡ್ತಿತ್ತು ಅಂತಂದ್ರೆ ಆ ಆಕಳಗಳು ಉಣ್ಣಿ ತಿಲ್ಲಕತ್ತಿತ್ತು. ನಾವು ಉಣ್ಣಿ ಹಸಿದ್ದೇವ ಆಗ ದವಣಿಗಿ ಮತ್ತು ಕೊಳ್ಳಿಗಿ ಎಮ್ಮಿಗಳಿಗೆ. ಅದು ಅದಕ್ಕೆ ಬೆಳ್ಳಕ್ಕೆ ತಿನ್ನೋದು ನೋಡಿ ನಾವೇನ್ ಮಾಡ್ದೇವ ಅಂದ್ರೆ ಇನ್ನು ನಾವು ಒಂದು ಆ ಶೆಡ್ಡಿನೊಳಗೆ ಸ್ವಲ್ಪ ಜಾಗಿ ಹಾಕಿಸಿಂದ ಕೋಳಿಗಳನ್ನು ಸಾಕ್ಬಿಟ್ಟಿವಿ. ಅದ್ರ ಒಂದು 8-10 ಕೋಳಿಗಳು ಅವ ಅಗದಿ ಸ್ಪಷ್ಟವಾಗಿ ಅಗದಿ ಸ್ವಚ್ಛ ಇರ್ತಾವ. ಕೋಳಿಗಳೆಲ್ಲ ಉಣ್ಣಿ ತಿನ್ನೋದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ತೋಟದಾಗಿರ್ತಕ್ಕಂಥವೆಲ್ಲ ಇವು ಚೋಳ ಸಣ್ಣ ಸಣ್ಣ ಹಾವ ಎಲ್ಲ ಹೊಡಿತಾವು. ಹಿಂಗಾಗಿ ಕೋಳಿ ಸಾಕೇವ, ಕುರಿ ಸಾಕೇವ, ಎತ್ತುಗಳು ಸಾಕೇವ, ಹಿಂಗೆಲ್ಲ ಪ್ರಾಣಿಗಳನ್ನು ಸಾಕೇವೆ ನಾವು. ಆಳಿನ ಉಳಿತಾಯಕ್ಕಾಗಿ ಸಾಕಷ್ಟು ಈ ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೊಸ ಹೊಸವು ನಾವು ಉಪಯೋಗ ಮಾಡಿಕೊಂಡೇವೆ. ನಾನು ಒಂದ್ಸಲ ಈಗ ಸರ್ ಅಂದ್ರು ಯಾವ ಹೊಲ್ದಾಗ ಹೋಗಿ ಕೆಲಸ ಮಾಡಂಗಿಲ್ಲ ಅದು ಕೇಳಂಗಿಲ್ಲ ಅತ್ತ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಸರ್ ಅಂದಂಗೆ ಗೆಳೆತನ ಮಾಡ್ಬೇಕಾಗ್ತದ ಅದು ಭೂಮಿ ಜೊತೆ ತೆಗಿಸಿಂದ. ಇನ್ನೊಂದನ್ನ ಈ ಹಾಡ ಹಾಡೋ ಒಂದು ಜೋಡಿ ಗೆಳೆತನ ಮಾಡಿ ನಾಲ್ಕು ಮಂದಿ ಹಾಡ ಹಾಡೋರು ಇದ್ದಂದ್ರೆ ಅವ್ನ ಜೋಡಿ ಒಬ್ಬ ಗೆಳೆತನ ಕೊಡಂದ್ರೆ ಅವೊಂದು 15 ದಿನದಾಗ ಅವನು ಗುಯಿ ಗುಯಿ ಹಾಡಾನೆ ಹಾಡ್ತಾನವ. ಹಿಂಗ ಅಂದಂಗ ಭೂಮಿ ಜೋಡಿ ಗೆಳೆತನ ಮಾಡಿದ್ರೆ ಅದು ಹೊಸ ಹೊಸದು ಮತ್ತೊಂದು ಹೇಳ್ತದ ಅನ್ನೋದು ಬಹಳ ಮುಖ್ಯ ಅದವ್ರು ಹೇಳುದು. ಆ ಪದ್ಧತಿ ನಾವು ಭೂಮಿ ಜೋಡಿ ಗೆಳೆತನ ಮಾಡ್ಬೇಕಾದದ್ದು ಪದ್ಧತಿ ಬಹಳ ಅದ ನೋಡು. ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಇವು ವಿಜ್ಞಾನ ಕೇಂದ್ರಗಳು ಮತ್ತ ಆತ್ಮ ಇವರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಸುಮ್ ಕುಂದ್ರಂಗಿಲ್ಲ ಅವರೆಲ್ಲ. ನಾನು ನೈಜ ಘಟನೆ ಹೇಳಕತ್ತೀನಿ ನಾನು, ಸುಳ್ಳಲ್ಲ ಇದು. ತೊಗರಿ ಬಿತ್ತು ಸಂದರ್ಭ ಬಿತ್ತು ನಾವು ತೋಟಕ್ಕೆ ಹೋಗಿದ್ದೆ ಮುಂಜಾನೆದ್ದು ಫೋನ್ ಮನೆಯಾಗ ಇಟ್ಟು ಹೋಗಿದ್ದೆ. ಹೋಗಿ ಮುಂಜಾನೆ ನಂದು ಒಂದ್ ಆಳಿಂದಾಗದ್ ಪೂರ ಆಗೇಬೇಕಲ್ಲಿ ತೋಟಕ್ಕೆ ಹೋದ್ನಿ ಅಂದ್ರೆ ಒಂದ್ ಆಳಿಂದಾಗದ ಕಡಿಗಿನ ಒಂದಿಟ್ಟು ದನಗಳರೇ ಬಿಟ್ರೆ ಒಂದ್ ಆಳಿಂದಾಗದ ಪೂರ್ ಮಾಡಿವ್ರವನೇ. ಅವತ್ ನನಗೆ ಟೈಮ್ ಬಹಳ ಆಗಿತ್ತು, 8-8:30 ಆಗಿತ್ತು. ಈ 10-5 ತಕ ಡ್ಯೂಟಿ ಇರ್ತದ ಅವ್ರದ್ದು, ಬೇಕಾದಂಗ ಆರಾಮಾಗಿ 10-5 ತಕ ಡ್ಯೂಟಿ ಮಾಡ್ಬೇಕಲ್ಲ. ಅವಾಗ ನಮ್ಮ ವಸ್ತ್ರ ಸಾಹೇಬ್ರು ಸಾಗರ್ ಅವರು ಮತ್ತೆ ನಮ್ಮ ಶಿವರಾಜ್ ಅವರು ಏನ್ ಮಾಡ್ಯಾರ ಅಲ್ಲಿ ಗುಡಿ ಮುಂದೆ ಬಂದ ಕಿಸ ಒಂದು 100 ಮಂದಿನ ಹಿಂಗ್ ಹ್ಯಾಂಗ ಕೂತಾರ, 100 ಮಂದಿನ ರೈತರು ಕರ್ಕೊಂಡು ಕೂತ್ ಬಿಟ್ಟಾರ. ಅಲ್ಲ ಅವನ ಏನ್ ಮಾಡಕತ್ತಾರ, ನಾವು ಬಂದೆ, ನಾನ್ ನೋಡ್ಕೋತೆ ಒಬ್ಬರು ನಿಂದ್ರಿಸಿದ್ರು, ಅವ್ರು ಬಂದಾರ ಫೋನ್ ಮನೆಗೆ ಇಟ್ಟು ಹೋಗ್ಯಾರ ಅಂತೇಳಿ ಕಿಶಿಂದ. ಅಣ್ಣ ಬರದ್ರಾಗ ನನ್ನ ಆಕಾರ ನೋಡಿದ್ರ ಅವರು, ಅಯ್ಯ ಏನ್ ರೀ ಸರ್ ನೀವು ವಿಜಯಪುರದಾಗ ಬರಾಗ ಎಟ್ ಬೆಳಗ ನಂಗೆ ಅದು ಹಾಕೊಂಡ್ ಬರ್ತೀರಿ, ಏನಿದು ಆಕಾರ ಅಂದ್ರು. ಅವ ಜಳಕ ಮಾಡಾರಿ ಬೈದ್ದೆ, ಮಣ್ಣು ಕಂಡಾಟಿ ಮಣ್ಣು ಅದು ಹಂಗೆ ಹತ್ತಿತ್ತು, ಅವಸರ್ಲಿ ಓಡಿ ಬಂದಿದ್ದೆ ನಾನು. ಅಂತ ಒಂದು ಸಂದರ್ಭದಾಗ ಕೂಡ ಈ ಕೃಷಿ ಕೇಂದ್ರಗಳು, ಇವೆಲ್ಲ ಯೂನಿವರ್ಸಿಟಿಗಳು, ಕೃಷಿ ಇಲಾಖೆಗಳು, ಇವ ಆತ್ಮ ಸಾಹೇಬ್ ಇರೋದು ಎಲ್ಲ ಅಂತ ಸಂದರ್ಭದಾಗ ರೈತರು ಎಂಟನ್ನದ್ರ ಸಿಗುದಿಲ್ಲ ತಿಳ್ಕೊಂಡು ಮುಂಜಾನೆ ಬಂದ ಕಿಶಿಂದ ಅವ್ರು ಟ್ರೈನಿಂಗ್ ಹೇಳಕತ್ತಿದ್ರು, ಬೀಜೋತ್ಪಾದನೆ ಹೆಂಗ್ ಮಾಡ್ಬೇಕು, ಬೀಜಕ್ಕೆ ಹೆಂಗ್ ಅದಕ್ಕೆ ಇದು ಹಚ್ಚಬೇಕು, ಯಾವ್ಯಾವ ತಳಿ ಬೀಜ ಬಿತ್ತಬೇಕು ಅನ್ನೋದ್ರ ಬಗ್ಗೆ ಹೇಳಕತ್ತಿದ್ರು ಅವ್ರು. ಅಂದ್ರ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ, ಯಾಕಂದ್ರ ತಮ್ಮ ಅವಧಿ ಬಿಟ್ಟು ಕೂಡ ಅವರು ರೈತರ ಕೆಲಸ ಮಾಡೋದಕ್ಕೆ ಇದೊಂದು ಸಾಕ್ಷಿ. ಇದು ನನಗೆ ಇದೇ ವರ್ಷ ನನಗೆ ಗೊತ್ತಾಗ್ಯದ. ಮತ್ತೆ ನಾನು 15 ವರ್ಷದಿಂದ ನಾ ಬೀಜೋತ್ಪಾದನೆ ಎಲ್ಲ ಮಾಡಕತ್ತೀನಿ. ನಾನು TS 3R ಅಂತಕ್ಕಂಥದ್ದು ರಿಸೀಡು ನಾ ಮಾಡೀನಿ, ಫೌಂಡೇಶನ್ ನಾ ಮಾಡೀನಿ, ಅಲ್ಲಿನ ಸರ್ಟಿಫೈಡು ನಾ ಮಾಡೀನಿ. ತೊಗರಿದು GRG8L1 ಅಂತಕ್ಕಂಥದ್ದು ಫಸ್ಟ್ ಬಂದಾಗ ನಾನಾ ಬೀಡ್ ರಿಸೀಡ್ ತಗೊಂಡೀನಿ, ಫೌಂಡೇಶನ್ ಮಾಡೀನಿ, ಸರ್ಟಿಫೈಡು ನಾವು ಮಾಡ್ಯಾವ. ಅಲ್ಲಿಂದ ಜೋಳದ್ದು M35 ಕೂಡ ನಾವು ಮಾಡ್ಯಾವ. ಬೀಜ ನಿಮ್ಗೆ ಮತ್ತೆ ಅವರು ನೇರವಾಗಿ ನೋಡ್ರಿ, ಈಗ ನಾವು ಬೆಳೆದಂತ ಬೆಳಿ ಮಾರ್ಕೆಟ್ಗೆ ಹೋಗಿ ಕೊಟ್ಟೇವತ್ತಂದ್ರ ಏನಾಗ್ತದಂದ್ರೆ 1,000 ರೂಪಾಯಿ ಕಮ್ಮಿ ಇರ್ತದ. ಅವ್ರು ಬೀಜ ನಿಮ್ಗೆ ತಗೋತಾರ 1,000 ರೂಪಾಯಿ, 1,000-2,000 ರೂಪಾಯಿ ಹೆಚ್ಚಿಗೆ ತಗೋತಾರ ಅವರು. ಆದ್ರೆ 10-15 ದಿನದಾಗ ಅವ್ರು ನಮ್ಮ ಅಕೌಂಟಿಗೆ ನೇರವಾಗಿ ಅವ್ರು ಹಾಕ್ತಾರ. ಆ ಬೀಜೋತ್ಪಾದನೆಯನ್ನು ಕೂಡ ನಾ ಮಾಡ್ತೀನಿ, ಮೆಕ್ಕೆಜೋಳ ಬೀಜೋತ್ಪಾದನೆಯನ್ನು ಮಾಡ್ಯವ, ತೊಗರಿ ಬೀಜೋತ್ಪಾದನೆ ಮಾಡೀನಿ. ಅಲ್ಲಿಂದ ನಿರುಪಯುಕ್ತ ಜಾಗವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೊಂಡವ್ ನಾನು. ನಾವು ಸುತ್ತ ಒಡ್ಡಗಳನ್ನು ಒಟ್ಟ ಖಾಲಿ ಬಿಡಂಗಿಲ್ಲ, ಗಿಡಗಳದಾವ ಇರ್ಲಿ, ಆ ಒಡ್ಡಗಳಿಗೆ ನಾವು ತುಂತುರು ಹನಿ ನೀರಾವರಿ ಮತ್ತು ಡ್ರಿಪ್ ಮುಖಾಂತರ ಬಿಡ್ತೇವಲ್ಲ, ಆ ನೀರು ಯಾಕೆ ವೇಸ್ಟ್ ಒಡ್ಡಿಗೆ ಸೀರಿದ ಅಂತೇಳಿ ತಿಳ್ಕೊಂಡು ನಾವು ಪ್ರತಿ ವರ್ಷ ನಾವು 2-3 ಟ್ರ್ಯಾಕ್ಟರ್ ಕುಂಬಳಕಾಯಿ ಬೆಳಿತೀನಿ. ಅವರು ಆ ಕುಂಬಳಕಾಯಿಗಳು ಕಾಯಂ ಇಲ್ಲಿ ಇಲ್ಲಿ ಎಲ್ಲರೂ ನನಗೆ ಫೋನ್ ಹಚ್ಚಿ ಕೇಳ್ತಿರ್ತಾರೆ, ಕುಂಬಳಕಾಯಿ ಬರ್ತಾವಲ್ರಿ ಇನ್ನೊಂದು ವಾರ 15 ದಿನದಾಗ ಅಂತೇಳಿ ಕಿಶಿಂದ. ಮೇ ತಿಂಗಳದಾಗ ಮಳಿ ಏನಂದ 2 ದಿನ ಹಾಕೋದನ್ನು ಗೊತ್ತಾಯ್ತು ಅಂದ್ರೆ ಕುಂಬಳ ಬೀಜ ಊರಿಸಿ ಬಿಟ್ಟಿರ್ತೀನಿ ಸುತ್ತ ಎಲ್ಲ, ಬಾಯಿ ಸುತ್ತ ಒಡ್ಡಿನ ಸುತ್ತ ಎಲ್ಲ. ಆ ನಿರುಪಯುಕ್ತ ಜಾಗವನ್ನು ಕೂಡ ನಾ ಸದ್ಬಳಕೆ ಮಾಡ್ಕೋತೀನಿ. ಮತ್ತೆ ಇನ್ನೊಂದು ಹುಲ್ಲಿನ ಬೀಜ ಬಂದ ಇಲ್ಲೊಂದು ಇನ್ನ ಈಗ ಆಗಲೇ ಕೇಳಿದೆ, ಹುಲ್ಲಿನ ಬೀಜ ಬಂದದ್ದು ಆ ಈಸ್ನ ನಾವೆಲ್ಲ ದಂಟುಗಳನ್ನು ಹಚ್ಚು ಮಾಡ್ತಿದ್ದೇವೆ, ಹುಲ್ಲಿನ ಬೀಜ ಬಂದವ, ಆ ಹುಲ್ಲಿನ ಬೀಜನು ಈ ಸಲ ಹಾಕ್ಬೇಕಾಗಿದೆ ದನಗಳಿಗೆ. ಮತ್ತೆ ಇನ್ನೊಂದು, ನಾ ಕರಿ ಗೋಧಿ ಬೆಳೆದೇನಿ, ಕರಿ ಗೋಧಿ ಒಳಗೆ ಬಹಳ ಶಕ್ತಿ ಅದ, ಶುಗರ್ ಕಂಟೆಂಟ್ಸ್ ಕಮ್ ಅದ ತಿಳ್ಕೊಂಡು ಹೋದ ವರ್ಷ ನಾ 1 ಎಕರೆ ಕರಿ ಗೋಧಿನೂ ಹಾಕಿದ್ದೆ ನಾನು. ಈ ವರ್ಷ ನಾನು ಕರಿ ಗೋಧಿಯನ್ನ ಬೆಳೆದೀನಿ. ಎಲ್ಲರೂ ಸಾಕಷ್ಟು ಜನ ಕರಿ ಗೋಧಿಯನ್ನ ಬಹಳ ಇಷ್ಟಪಡ್ತಾರೆ ಅದನ್ನ, ಯಾಕಂದ್ರೆ ಅದರೊಳಗೆ ಸಕ್ರಿಯ ಅಂಶ ಕಡಿಮೆ ಅದ ಕಿಶಿಂದ. ಮತ್ತೆ ನಾವು ಕನಿಷ್ಠ ಪಕ್ಷ ಇವತ್ತಿನ ದಿನದೊಳಗೆ ಕನಿಷ್ಠ ಪಕ್ಷ ನಾವರೇ ಈಗೇನ್ ರೈತರದೇವ್ ನಾವರೇ ಒಂದಿಟ್ಟು ಸಾವಯವ ತಿನ್ನಬೇಕು ಅನ್ನೋದು ನಮ್ಮ ಹತ್ರ ಗಮನದಾಗಿರಬೇಕು. ನಾವು ಪ್ರತಿಯೊಂದು ಇವತ್ತು ಮೂಲಂಗಿ ಇಟ್ಕೊಂಡು ಎಲ್ಲ ಒಂದೊಂದ್ರಲ್ಲಿ ಯಾಕೆ ಕಾಯಿಪಲ್ಯ ಇದ್ರು ನಾವು ಅಟ್ಟ ನಮಗೊಂದು ಸುತ್ತಮುತ್ತ ಬೇಕಂತವ್ರಿಗೆ ನಮ್ಗೆ ಬೇಕಾದಂಥವ್ರಿಗೆ ಅಟ್ಟ ಕಾಯಿಪಲ್ಯ ಸಾವಯವದೊಳಗೆ ನಾವು ಬೆಳೆದೇವು. ಸುಳ್ಳು ಯಾಕೆ ಹೇಳಬೇಕು, ಈಗ ಸಾವಯವದ ಬೆಳೆದಿದ್ದು ನಮಗೆ ನೋಡ್ರಿ ಅಲ್ಲಿ ಅದೇನು ನೀವು ಬೇಕಾದ ರಾಸಾಯನಿಕ ಗೊಬ್ಬರ ಒಂದು ಚೀಲ ಹಾಕ್ರಿ ಅದು ಹಂಗೆ ಬೆಳಂಗಿಲ್ಲ. ಅಲ್ಲಿ ಒಂದು ಮೂಲಂಗಿ ಅದು ನೋಡ್ರಿ ಎಟ್ಟುದ್ದು, ಮಾನ್ಯ 1,000 ರೂಪಾಯಿ ಇದ್ರು ಎಟ್ಟುಟ್ಟದ್ದು ಅದು ಮೂಲಂಗಿ ಅದು ಎಟ್ಟುಟ್ಟದ್ದು ಮೂಲಂಗಿ ಅದಾವು. ಅಂದ್ರೆ ಎಳೆ ಇದ್ದಾಗ ಸಣ್ಣ ಇರ್ತಾವ ಬಿಡು, ಆದ್ರೆ ಅದಕ್ಕೆ ಸಾವಯವಕ್ಕೆ ಅಷ್ಟೊಂದು ನಾವೆಲ್ಲರೂ ಇವತ್ತು ಕೊಡೋಣ. ಮತ್ತೆ ಒಮ್ಮೆ ಆಲಿಕ್ಕೂ ತುಸು ತುಸು ಅರೇ ಸಾವಯವ ಮಾಡೋಣ ಅಂತಕ್ಕಂತ ಒಂದು ಮಾತನ್ನು ಹೇಳಿ ಯಾರು ಹೇಳ್ತಿದ್ರವಾಗ, ಏ ತೊಗರಿ ಒಳಗೆ ಇವೇನು ಉಳ್ಳಾಗಡ್ಡಿ ಬೆಳೀತಾನೆ ಅಂತ ಹೇಳಿಸಿಂದ. ನಾನೇ ತಲೆ ಓಡಿಸ್ತೆ ತೊಗರಿ ಒಳಗೆ ಉಳ್ಳಾಗಡ್ಡಿ, ಮತ್ತೆ ತೊಗರಿ ಕುಡಿಚಿ ಉಂಟುದು ಫಸ್ಟಿಗೆ ನಾನೇ. ಅವಾಗ ವಿಲಿಯಮ್ ಸಾಹೇಬ್ರ ಇದ್ರವಾಗ, ಈ 15 ವರ್ಷದಿಂದ ತೊಗರಿ ಕುಡಿಚಿ ಉಂಟಿದ್ದೇನ, 12 ಫೂಟ್ ಅಂತರದೊಳಗೆ ಸಾಲ 12 ಫೂಟ್ ತೊಗರಿ ಮಾಡಿದ್ದೆ. ಅವಾಗ ಬಿತ್ತಾವತ್ನಾಗೆ ನಕ್ಕಿದ್ರು ಸಾಹೇಬ್ರು, TS 3R ಕೊಟ್ಟಿದ್ರು ಫಸ್ಟಿಗೆ 12 ಫೂಟ್ ಅಂತರ ಅಂದ್ರೆ ಏನು, ಇದು ಇಟ್ಟೆ ಒಳಗೆ ಹಾಯ್ಲಾಕ್ ಬರಲಿಲ್ಲ, ಕಟ್ ಮಾಡಕ್ ಕೊಡ್ಲಿಲ್ಲ ಕಡಿಯುವಂತದ್ ಬತ್ತು. 10 ಕ್ವಿಂಟಲ್ ಬೆಳೆದಿದ್ದೆ ನಾನು ಆ ಸಂದರ್ಭದಲ್ಲಿ, ಎಕರೆಗೆ 10 ಕ್ವಿಂಟಲ್ ಬೆಳೆದಿನಿ ನಾನು. ನಾವು ಅಗಲು ಬೆಳೆದ್ರಿಂದ ಇನ್ನೊಂದು ನಾವು ಗಮನದಾಗ ಇಟ್ಟಬೇಕು, ಮಡ್ಡಿ ಭೂಮಿ ಇತ್ತಂದ್ರ ಹತ್ತಿ ಸಾಲ ಮಾಡಬೇಕು, ಶಕ್ತಿಯುತವಾದಂತ ಭೂಮಿ ಇತ್ತಂದ್ರೆ ಅಗಲು ಸಾಲ ಮಾಡಿದ್ರೆ ಗಿಡ ಹೆಚ್ಚಿಗೆ ಬೆಳೀತದೆ ಅನ್ನೋದಕ್ಕೆ ಇದು ಕಾರಣ. ಇಂಥವೆಲ್ಲ ಸಾಕಷ್ಟು ನಾವು ಸಾವಯವ ಕೃಷಿಯನ್ನು. ಮತ್ತೆ ಇನ್ನೊಂದು, ಅವಾಗ ಬರೀ ನಾವು ಒಬ್ಬರನ್ನ ಕೇಳಿ ಒಬ್ಬರು ಮಾಡ್ತಿದ್ದೇವೆ, ಈಗ ಎಲ್ಲ ಕರೆದ ಕಿಶಿಂದ ನಮ್ಮ ಮನೆಗೆ ಬಂದ ಕಿಶಿಂದ ಹೇಳಿ ಅವ್ರು ಹೇಳಿ ನಿಮಗೆ ತರಬೇತಿ ಅದ ಬರ್ರಿ ಟ್ರೈನಿಂಗ್ ತಗೋಬರಿ ಅಂತ ಹೇಳಿ ಟ್ರೈನಿಂಗ್ ಕೊಡ್ಲಾಕತ್ತಾರ ಅವರು. ಅಂತ ಯುಗದಾಗ ಕೂಡ ನಾವು ಇಲ್ಲಾಂದ್ರೆ ತಪ್ಪಕ್ಕದ, ನಾವೆಲ್ಲರೂ ತರಬೇತಿಗಳನ್ನ ತಗೊಳ್ಳೋಣ ಅಂತಕ್ಕಂಥ ಮಾತನ್ನು ದಯಮಾಡಿ ನಾವೆಲ್ಲ ಸಾವಯವ ಕೃಷಿ ಅಂತ ಹೋಗೋಣ. ನಾವು ಕನಿಷ್ಠ ಪಕ್ಷ ನಾವು ಒಬ್ಬನದಿಂದ ಒಂದು ಇಬ್ಬರನ್ನರೇ ಸಾವಯವ ರೈತರನ್ನು ತಯಾರು ಮಾಡೋಣ, ಭೂಮಿ ಉಳಿಸೋಣ ಅಂತಕ್ಕಂಥ. ಯಾಕಂದ್ರೆ ನಾವು ಸತ್ರ ಮತ್ತೊಬ್ರು ನಮ್ಮ ಮಗ ಇರ್ನ, ನಮ್ಮ ಮೊಮ್ಮಕ್ಳು ಇರ್ತಾರ, ಭೂಮಿ ಸತ್ತು ಅಂತಂದ್ರೆ ಯಾರು ಇರಂಗಿಲ್ಲ. ನಾವು ಅಲ್ಲಿ ಕಟ್ಗಿ ಸುಡ್ತೇವ, ಮೊನ್ನೆ ಹೇಳಿ ನಾ 8-10 ಮಂದಿಗೆ ತಾಕೀಚ್ ಮಾಡಿ ನಾ ಹೋಗತ್ನ ಕಡ್ಡೆ ಬಿಕಸ್ಕೊಂಡು ಕೈಸಿಂದ ಕಳಿಸಿನ ಆಯ್ತ್ರಿ ಅಂತ ಹೇಳಿದ್ರು ಅವರು. ಏನಂದ್ರೆ ಅಲ್ಲಿ ಒಂದಿಟ್ಟು ಮಣ್ಣು ಸುಡ್ತದ, ಕನಿಷ್ಠ ಈಟ್ ಕಟ್ಗಿ ಸುಟ್ಟೇವಂದ್ರೆ ಅಲ್ಲಿ ಮಣ್ಣು ಸುಡ್ತದೆ. ಇಟ್ಟಂಗಿ ಸುಟ್ಕೇಶಿಂದ ಒಡೆದ ಪುಡಿ ಮಾಡಿಕೇಶಿಂದ ನಾವು ಅಗಿ ಹಚ್ಚಿದ್ರೆ ಬೆಳಿ ಇಡಂಗಿಲ್ಲದು. ಅದಕ್ಕೆ ಆ ಮಣ್ಣು ಸುಡ್ತದ, ಅಟ್ಟ ಮಣ್ಣು ಹೊರತಾ ಇಟ್ಟು ಇಟ್ಟು ಮಣ್ಣು ಸುಟ್ಕೋತ ಹೋಯ್ತು ಅಂತಂದ್ರೆ ಒಂದೊಂದು ಕ್ವಿಂಟಲ್ ಮಣ್ಣು ಸುಟ್ಕೋತ ಹೋಯ್ತಾರೆ. ಎಲ್ಲಿ 1000 ವರ್ಷಕ್ಕೆ ಮೊನ್ನೆ ಇಲ್ಲೇ ಟ್ರೈನಿಂಗ್ದಾಗ ಹೇಳಿದ್ರು 1000 ವರ್ಷಕ್ಕೆ 1 ಸೆಂಟಿಮೀಟರ್ ಭೂಮಿ ಬೆಳೀತದತ್ತ, 1000 ವರ್ಷಕ್ಕೆ 1 ಸೆಂಟಿಮೀಟರ್ ಭೂಮಿ ಬೆಳೀತದತ್ತ, 1000 ವರ್ಷಕ್ಕೆ ನಮ್ದು 1000 ಪಟ್ಟು ಜನಸಂಖ್ಯೆ ಬೆಳೆದಿರ್ತದೆ. ಅದಕ್ಕೆ ಎಲ್ಲರೂ ಉಳಿಬೇಕು ಅಂತಂದ್ರೆ ಸಾವಯವದತ್ತ ನಾವು ಹೋಗೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಊರು 84 ಶಿವಾನಂದ ಮಂಗಾನವರ ಅಂತ ಹೇಳಿ 8935113867878 ತಮ್ಮೆಲ್ಲರಿಗೂ ಒಂದಿಷ್ಟು ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯ ಕುರಿತು 84 ಗ್ರಾಮದ ಕೃಷಿಕರಾದ ಶಿವಾನಂದ ಮಂಗಣ್ಣವರ್ ಅವರ ಧ್ವನಿಮುದ್ರಣವನ್ನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಬಸ್ ಯಾವಾಗ ಬರುತ್ತೆ? ನನ್ನ ಹತ್ರನು ಗಾಡಿ ಇರ್ತಿದ್ರೆ. ನೀವೇ ಅಲ್ವಾ ಲಾಟ್ರಿಯ ಬ್ರೋ? ಹೌದು, ನಾನು ಅವನೇ ಬ್ರೋ. ನನ್ಗೆ ನಿನ್ನೆನೆ ಫೀಲಿಂಗ್ ಆಗಿತ್ತು ಈ ಕೈಗಳಿಂದ ಶುಭ ಕಾರ್ಯ ಆಗೋದಿದೆ ಅಂತ, ಮತ್ತೆ ಇವತ್ತು ನೀನು ಸಿಕ್ಕಿದಿ. ಈಗಲೇ ಒಂದು ಲಿಂಕ್ ಕಳಿಸ್ತೀನಿ, ಕ್ಲಿಕ್ ಮಾಡಿ ಲಾಟ್ರಿ ಪಡೆದುಕೋ. ನಂಬರ್ ಕೊಡು 9822. ಲಿಂಕ್ ಬಂತು. ಹೇಳಿದ್ದೆ ತಾನೇ, ಲಾಟ್ರಿಗಳ ಜಾಲದಲ್ಲಿ ಬಿದ್ರೆ ಜೇಬು ಖಾಲಿ ಆಗುತ್ತೆ ಅಂತ. UPI ಹೇಳುತ್ತೆ ಯಾವುದೇ ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮ್ಮ ಆಸುಪಾಸಲ್ಲಿ ಕೂಡ ಯಾರಾದ್ರೂ ಭೋಲಾ ಇದ್ರೆ UPI ಹೇಳುತ್ತೆ ಅವನ ತನಕ ಈ ಮೆಸೇಜ್ ಖಂಡಿತ ಕೊಡಿಂತ. ತಿಳುವಳಿಕೆಯೊಂದಿಗೆ ಲಕ್ಷ್ಯ ಪೂರ್ವಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಾರಿಗೊಳಿಸಿದವರು NPCI. ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ, ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರ್ತಿ. ಪ್ರೀತಿ ಎಂಬೋ ಅರತಿ, ಪ್ರೀತಿ ಎಂಬೋ ಅರತಿ, ಕಾಲಾಡಿಸಿ ಕಲ್ಕ ಮಾಡತಿ. ನೀ ಎಷ್ಟರ ಮೆರಿತಿ ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗುವಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ. ಬರುವಾಗ ತಂದದ್ದೇನೈತಿ, ನೀ ಹೋಗುವಾಗ ಒಯ್ಯುವುದೇನೈತಿ. ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ಹಾ

ಎಲೆ ಮನವೇ ನೀನು ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ ಅಲ್ಲಂತೂ ಹಣ ಬರದು ಎಲೆ ಮನವೇ ನೀನು ಅಲ್ಲಂತೂ ಹಣ ಬರದು ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರ ದಿನದ ಸಂತಿ ಎಲೆ ಮನವೇ